ಸದಾಪುಷ್ಪದಲ್ಲಿ ಬೇರು, ಎಲೆ ಮತ್ತು ಕಾಂಡ ಉಪಯುಕ್ತವಾದಂತಹ ಭಾಗವಾಗಿದೆ. ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಕ್ರಿಮಿಕೀಟಗಳು ಕಚ್ಚಿದಾಗ ಸದಾಪುಷ್ಪದ ಎಲೆಯನ್ನು ಅರೆದು ಲೇಪಿಸಿದಲ್ಲಿ ಊತ ಮತ್ತು ನೋವು ಕಡಿಮೆಯಾಗ್ತದೆ. ಅಧಿಕ ರಕ್ತಸ್ರಾವದಿಂದ ಬಳಲುವಂತಹ ಸ್ತ್ರೀಯರಿಗೆ ಸದಾಪುಷ್ಪೀಯ ಎಲೆಗಳ ಕಷಾಯ ಉತ್ತಮವಾದಂತಹ ಪರಿಣಾಮವನ್ನು ಬೀರ್ತದೆ. ಸದಾಪುಷ್ಪದ ಬೇರು ವಿಷವುಳ್ಳದ್ದಾಗಿದ್ದು ಈ ಗಿಡದ ಎಲ್ಲ ಭಾಗಗಳು, ಅದರಲ್ಲಿಯೂ ಬೇರಿನ ತೊಗಟಿಯಲ್ಲಿ ಆಲ್ಕಲಾಯ್ಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಈ ಆಲ್ಕಲಾಯ್ಡ್ಗಳು ರಕ್ತದೊತ್ತಡವನ್ನು ತಗ್ಗಿಸ್ತದೆ, ನಿದ್ರಾಜನಕವಾಗಿರುವುದೇ ಅಲ್ಲದೆ ಆತಂಕವನ್ನು ಕಡಿಮೆ ಮಾಡುತ್ತದೆ. ದೇಹದ ಮಾಂಸಖಂಡಗಳಲ್ಲಿ ಬಿಗಿತವನ್ನು ಸಡಿಲಗೊಳಿಸುವುದೇ ಅಲ್ಲದೆ ಖಿನ್ನತೆಯನ್ನು ತಗ್ಗಿಸ್ತದೆ. ಈ ಆಲ್ಕಲಾಯ್ಡ್ಗಳು ಕಾಲರಾ ಉತ್ಪತ್ತಿ ಮಾಡುವ ವಿಬ್ರಿಯೋ ಕಾಲರೋ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ನಿಯಂತ್ರಿಸ್ತವೆ. ಸಿಹಿ ಮೂತ್ರ ರೋಗವುಳ್ಳವರು ಸದಾಪುಷ್ಪದ ಎಲೆಗಳನ್ನು ಪ್ರತಿ ದಿವಸ ಬೆಳಿಗ್ಗೆ ಸುಮಾರು 4-6 ಎಲೆಗಳನ್ನು ಅಗೆದು ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರ್ತದೆ. ಚೇಳು ಕಡಿತ ಆಗಿರುವಂತಹ ಸಂದರ್ಭದಲ್ಲಿ ಸದಾಪುಷ್ಪದ ಬೇರನ್ನು ಅರೆದು ಚೇಳು ಕಡಿದಾಗ ಲೇಪ ಹಾಕುವುದರಿಂದ ಉರಿ ಮತ್ತು ನೋವು ಕಡಿಮೆಯಾಗ್ತದೆ. ಅಧಿಕ ರಕ್ತದ ಒತ್ತಡದ ಸಮಸ್ಯೆಯಿಂದ ಬಳಲ್ತಾ ಇರುವವರು ಸದಾಪುಷ್ಪದ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. 1 ಚಮಚೆ ಪುಡಿಯನ್ನು 1 ಲೋಟ ನೀರಿಗೆ ಹಾಕಿ ಕಾಯಿಸಿ ಕಷಾಯವನ್ನು ತಯಾರಿಸಬೇಕು. ಈ ಕಷಾಯವನ್ನು ಬೆಳಿಗ್ಗೆ ಮತ್ತು ರಾತ್ರಿ ಕುಡಿಬೇಕು. ಸುಟ್ಟ ಗಾಯಗಳಾಗಿ ಬೊಬ್ಬೆ ಉಂಟಾದಂತಹ ಸಂದರ್ಭದಲ್ಲಿ ಸದಾಪುಷ್ಪದ ತಾಜಾ ಎಲೆಗಳನ್ನು ಜಜ್ಜಿ ರಸವನ್ನು ತೆಗೆದು ಅದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ಗಾಯದ ಮೇಲೆ ಲೇಪವನ್ನು ಹಾಕಬೇಕು. ಉರಿ ಕಡಿಮೆಯಾಗುವುದೇ ಅಲ್ಲದೆ ಗಾಯವು ಕೂಡ ಬೇಗನೆ ವಾಸಿಯಾಗ್ತದೆ. ಬೇದಿ ಉಂಟಾಗಿರುವಂತಹ ಸಂದರ್ಭದಲ್ಲಿ 10 ಗ್ರಾಂ ಸದಾಪುಷ್ಪದ ತಾಜಾ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯವನ್ನು ತಯಾರಿಸಬೇಕು. ತಣ್ಣಗಾದ ನಂತರ 2 ಭಾಗವನ್ನು ಮಾಡಿಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ ಕುಡಿಬೇಕು. ಮಕ್ಕಳು ಆಟವಾಡುವಾಗ ಗಾಯಗಳಾಗುವಂತಹದ್ದು ಸಾಮಾನ್ಯ. ಅಂತಹ ಸಮಯದಲ್ಲಿ ಸದಾಪುಷ್ಪದ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡಿದ್ದು ಆ ಪುಡಿಯನ್ನು ಗಾಯಗಳ ಮೇಲೆ ಲೇಪಿಸಿದಲ್ಲಿ ಗಾಯವು ವಾಸಿಯಾಗ್ತದೆ. ಅಥವಾ ಸದಾಪುಷ್ಪದ ಎಲೆಗಳನ್ನು ಜಜ್ಜಿ ರಸ ತೆಗೆದು ಅದನ್ನು ಹಚ್ಚಿದರೂ ಕೂಡ ಗಾಯವು ಬೇಗನೆ ವಾಸಿಯಾಗ್ತದೆ. ಮಲಬದ್ಧತೆಯ ತೊಂದರೆಯಿಂದ ಬಳಲ್ತಾ ಇರುವವರು ಸದಾಪುಷ್ಪದ ತಾಜಾ ಎಲೆಗಳ ಕಷಾಯವನ್ನು ತಯಾರಿಸಿ ರಾತ್ರಿ ಮಲಗುವ ಮುಂಚೆ ಕುಡಿಬೇಕು. ಸದಾಪುಷ್ಪದಲ್ಲಿರುವಂತಹ ಕೆಲವೊಂದು ರಾಸಾಯನಿಕ ಸತ್ವಗಳು ಹೃದಯ ಸಂಬಂಧವಾದಂತಹ ರೋಗಗಳನ್ನು ವಾಸಿ ಮಾಡುತ್ತವೆ ಎನ್ನುವಂತಹದ್ದು ಸಂಶೋಧನೆಗಳಿಂದ ತಿಳಿದು ಬಂದಿರುವಂತಹ ಅಂಶ. ಕ್ಯಾನ್ಸರ್ ರೋಗಕ್ಕೂ ಇದರಲ್ಲಿ ಕೆಲವೊಂದು ಆಲ್ಕಲಾಯ್ಡ್ಗಳು ಔಷಧಿ ತಯಾರಿಸುವುದರ ಕುರಿತು ಸಂಶೋಧನೆ ನಡೀತಾ ಇದೆ. ಸಂಸ್ಕೃತದಲ್ಲಿ ಸದಾಪುಷ್ಪಿ, ಹಿಂದಿಯಲ್ಲಿ ಸದಾಬಹಾರ್, ತೆಲುಗಿನಲ್ಲಿ ತೆಲ್ಲನಿ ಗನ್ನೇರು, ಬಿಲ್ಲಗನ್ನೇರು, ಮಲಯಾಳಂನಲ್ಲಿ ಉಷಾಮಲರೈ, ತಮಿಳಿನಲ್ಲಿ ಸುದುಕಡು ಮಲ್ಲಿಕೈ, ನಿತ್ಯ ಕಲ್ಯಾಣಿ, ಇಂಗ್ಲಿಷ್ನಲ್ಲಿ ಪೆರಿವಿಂಕಲ್, ವೈಜ್ಞಾನಿಕವಾಗಿ ಕ್ಯಾಥರಾಂಥಸ್ ರೋಸೆನ್ಸ್. ಕೇಳುವರೆ, ಇಲ್ಲಿ ಹೇಳಿರುವಂತಹ ಎಲ್ಲ ಔಷಧೀಯ ಗುಣಗಳ ಬಗ್ಗೆ ಪ್ರಾಯೋಗಿಕವಾಗಿ ಮಾಡಿ ನೋಡುವುದರ ಮೊದಲು ತಜ್ಞರನ್ನು ಸಂಪರ್ಕಿಸಿ ವಿಶ್ಲೇಷಣೆ ಮಾಡುವಂತಹದ್ದು ಒಳ್ಳೆಯದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದು ಆಕಾಶವಾಣಿ ಕರ್ನಾಟಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.